ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಳ್ಳಿ. ರೇಡಿಯೋ ಕೇಳಿ, ಅಧಿಕೃತ ಮುನ್ಸೂಚನೆಗಳತ್ತ ಮಾತ್ರ ಗಮನ ಹರಿಸಿ. ಅಧಿಕೃತ ಮುನ್ಸೂಚನೆ ಜಾರಿಯಾಗಿಲ್ಲದಿದ್ದಲ್ಲಿ ಬೇರೆಯವರ ಮೇಲೆ ಭರವಸೆ ಇಡಬೇಡಿ. ಕುದಿಸಿದ ಅಥವಾ ಕ್ಲೋರಿನ್ ಯುಕ್ತ ನೀರನ್ನು ಮಾತ್ರ ಕುಡಿಯಿರಿ. ಒಂದು ವೇಳೆ ಯಾವುದೇ ಕಾರಣದಿಂದ ನಿಮ್ಮ ಮನೆ ಸುರಕ್ಷಿತವಲ್ಲದಿದ್ದರೆ ಚಂಡಮಾರುತ ಬರುವ ಮುಂಚೆ ಅದನ್ನು ತೊರೆಯಿರಿ. ಸಾವಧಾನವೇ ಜೀವ ರಕ್ಷಿಸುವ ಕೊಂಡಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆಯಿದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ಕಾರ್ಯಕ್ರಮ ರೇಗಿಲೆ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡಿಯಪ್ಪರಂತ ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಕೊಕ್ಕೋ ಬೆಳೆ ಬಗ್ಗೆ ಕೆಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಡಿಕೆಯಲ್ಲಿ ಅಂತರ ಬೆಳೆಗಳು, ಮಿಶ್ರ ಬೆಳೆಗಳು ಯಾಕೆ ಬೆಳಿಬೇಕು ಅಂತ ನಮ್ಮಲ್ಲಿ ಒಂದು ಸಹಜ ಪ್ರಶ್ನೆ ಬರ್ತದೆ. ಕೊಕ್ಕೋ ಯಾಕೆ ನಾವು ಬೆಳೀಲಿಕ್ಕೆ ನಿಮಗೆ ಪ್ರೋತ್ಸಾಹ ಕೊಡ್ತೀವಿ ಅಂದರೆ, ಪ್ರತಿ ವರ್ಷ ಚಾಕ್ಲೇಟ್ ತಿನ್ನುವರ ಸಂಖ್ಯೆ ಜಾಸ್ತಿ, ಮತ್ತು ಇತ್ತೀಚೆಗೆ ಸಾಕಷ್ಟು ಪೇಯಗಳು ಬಂದಿದೆ. ಕೊಕ್ಕೋದಿಂದ ತಯಾರು ಮಾಡಿದಂಥ ಪೇಯಗಳನ್ನು ಮಾರುಕಟ್ಟೆಗೆ ತಂದಿದ್ದಾರೆ. ನಮಗೆ ಈ ಚಾಕ್ಲೇಟ್ದು ಸಾಕಷ್ಟು, ನಮ್ಮ ರಿಕ್ವೈರ್ಮೆಂಟ್ ಎಷ್ಟಿದೆ, ನಮಗೆ ಎಷ್ಟು ಬೇಕಲ್ಲ ಅದರದ್ದು 20% ನಮಗೆ ಕೊಕ್ಕೋ ಪೂರೈಕೆ ಮಾಡಲಿಕ್ಕೆ ಆಗ್ತಿಲ್ಲ. ಅಂದರೆ ಇನ್ನೂ 80% ನಾವು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತಾರೆ. ಈ ಆಮದು ಮಾಡ್ಕೊಳ್ಳೋದು ತಪ್ಪಿಸಿದ್ರೆ ನಮ್ಮ ರೈತರಿಗೆ ಆದಾಯ ಜಾಸ್ತಿ ಆಗ್ತದೆ. ಅಂದರೆ ಹೊಸದಾಗಿ ಜಮೀನು ಖರೀದಿ ಮಾಡಬೇಕಾಗಿಲ್ಲ, ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ, ಅದೇ ತೋಟದಲ್ಲೇ ಇದನ್ನು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ನೀವು ಹೆಚ್ಚು ಖರ್ಚೇನಿಲ್ಲ. ಈಗ ನೋಡಿ, ನಿಮ್ಮದು ಒಂದು ಉದಾಹರಣೆಗೆ 8-10 ತೋಟ ಇದೆ, ನೀವು ಅದರಲ್ಲಿ ಕೊಕ್ಕೋವನ್ನು 4 ಗಿಡಗಳ ಮಧ್ಯೆ ಒಂದು ಹಾಕ್ಕೊಳ್ಬೋದು. ಸಾಮಾನ್ಯವಾಗಿ ನೀವು ಒಂದು ಎಕರೆಗೆ 500-550 ಅಡಿಕೆ ಅಂತಂದರೆ, ಅದರದ್ದು ಒಂದು 1/2 ನೀವು ಕೊಕ್ಕೋ ಒಂದು 200-250 ಗಿಡ ಹಾಕ್ಕೊಂಡ್ರೂ ಸಾಕಾಗ್ತದೆ. ಇದು ನೀವು ನಾಟಿ ಮಾಡಿದ ಒಂದು 3 ನಂತರ ನಿಮ್ಗೆ ಇಳುವರಿ ಆರಂಭ ಆಗ್ತದೆ. ಇದರಲ್ಲಿ F1 ಸಂಕರಣ ತಳಿ ಫಾರೆಸ್ಟ್ರ ಅದು ಬಹಳ ಸೂಕ್ತವಾದಂಥದ್ದು. ನೋಡಿ, ಈ ಕೊಕ್ಕೋದಿಂದ ಇತರೆ ಲಾಭಗಳೇನಪ್ಪ ಅಂದರೆ, ಇದು ಒಂದು ನಿತ್ಯ ಹರಿದ್ವರ್ಣ, ಅಂದರೆ ಸಾಕಷ್ಟು ಎಲೆಗಳನ್ನು ಭೂಮಿಗೆ ಬೆಳೆಸ್ತಾ ಇರ್ತದೆ. ಒಂದು ಅಧ್ಯಯನದ ಪ್ರಕಾರ 1.5-2 ಟನ್ನಷ್ಟು ಎಲೆಗಳು ಬೀಳ್ತವೆ. ಅಂದರೆ ಇದು ನಿಮಗೆ ಅಗ್ದಿ ಹೇಳಬೇಕಂದ್ರೆ ಪ್ಯೂರ್ ಗೊಬ್ಬರ ಅಂತ ಹೇಳ್ತೀನಿ. ನಾವೀಗ ಒಂದು ಲೋಡ್ ಗೊಬ್ಬರ ತರಿಸಿ 3-4 ಟನ್ ಇರ್ತದೆ ಟ್ರ್ಯಾಕ್ಟರ್ ಲೋಡ್, ಅದರಲ್ಲಿ 1/2 ಇರಲ್ಲ. ಮತ್ತು ನಾವು ಕೊಡೋದು 4,000-8,000 ರೂಪಾಯಿವರೆಗೂ, ಅದು ನಿಮ್ಮ ತೋಟ ಆ ಪ್ರದೇಶದ ಎಷ್ಟು ದೂರ ಇದೆ ಅನ್ನೋದ್ರ ಮ್ಯಾಗ ನಿರ್ಧಾರ ಆಗ್ತದೆ. ನೀವು ಅಷ್ಟು ದುಡ್ಡನ್ನು ಇದರಲ್ಲಿ ಉಳಿಸ್ಬೋದು. ಅಂದರೆ ಇದರಲ್ಲಿ ಯಾವುದೇ ಕಲ್ಮಶ ಇರಲ್ಲ, ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರ ಇದು. ಮತ್ತು ಪ್ರತಿ ವರ್ಷ ನೀವು ಈ ಎಲೆಗಳು ಬೀಳ್ತಾ ಇರೋದ್ರಿಂದ ಆ ಅಡಿಕೆ ಜಮೀನಿನ ಮಣ್ಣು ನಿಧಾನವಾಗಿ ಪೋಷಕಾಂಶಗಳು ಆಗರ ಆಗ್ತದೆ. ಅಡಿಕೆ ಇಳುವರಿಯಲ್ಲಿಯೂ ಸಹಿತ ನಿಧಾನವಾಗಿ ಜಾಸ್ತಿ ಆಗ್ತದೆ. ಆದರೆ ಕೆಲವು ಸೂಚನೆಗಳನ್ನು ಸಹಿತ ನೀವು ಗಮನದಲ್ಲಿಟ್ಕೋ. ಏನಪ್ಪ ಅಂದರೆ, ಈಗ ಅಡಿಕೆನೂ ನಾಟಿ ಮಾಡಿದರೆ ಕೊಕ್ಕೋನು ನಾಟಿ, ಎರಡಕ್ಕೂ ಸಮ ಪ್ರಮಾಣವಾಗಿ ಸಿಗುವಂಥ ಪೋಷಕಾಂಶಗಳು ಮತ್ತು ನೀರನ್ನು ನೀವು ಒದಗಿಸ್ಬೇಕಾಗ್ತದೆ. ಅಡಿಕೆ 50,000 ಅಂತ ತಿಳಿದುಕೊಂಡು ಅಡಿಕೆಗಷ್ಟೇ ನೀವು ಪೋಷಕಾಂಶಗಳನ್ನು ಒದಗಿಸಿದರೆ ಇದರಲ್ಲಿ ನೀವು ಆದಾಯವನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ. ಮತ್ತು ಎರಡರಲ್ಲೂ ಸ್ಪರ್ಧೆ ಏರ್ಪಟ್ಟು ಅದು ಸಹಿತ ಪೋಷಕಾಂಶಗಳು ತಗೊಳ್ಳೋದ್ರಿಂದ ಅಂಥ ಸನ್ನಿವೇಶದಲ್ಲಿ ಅಡಿಕೆ ಇಳುವರಿ ಕಡಿಮೆ ಆಗ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ದಯವಿಟ್ಟು ಎರಡಕ್ಕೂ ನೋಡಿ, ಅಡಿಕೆಗೆ ಶಿಫಾರಸು ಮಾಡಿರುವಂಥ ಪೋಷಕಾಂಶಗಳಂದರೆ 100 ಸಾರಜನಕ, 40 ರಂಜಕ, 140 ಪೊಟ್ಯಾಷ್. ಇದು 3 ಮೇಲ್ಪಟ್ಟ ಎಲ್ಲ ಗಿಡಗಳು ಅಷ್ಟೇ ಪೋಷಕಾಂಶಗಳು ಕೊಕ್ಕೋ ಆಗಿಯೂ ಸಹಿತ ಶಿಫಾರಸು ಮಾಡಿದ್ದಾರೆ. ಇದನ್ನು ನಾನು 50% ಕಡಿಮೆ ಮಾಡಿ ಸಾವಯವ ಅಂಶಗಳನ್ನು ಜಾಸ್ತಿ ಕೊಡಲಿಕ್ಕೆ ಸಾಧ್ಯತೆ ಇದೆ ಹಾಗೂ ಮಾಡ್ಕೊಳ್ಬೋದು. ಯಾಕಂದರೆ ಕೆಲ ರೈತ ಬಾಂಧವರು ಹೇಳ್ತಾರೆ, ನಾನು ಈ ರಾಸಾಯನಿಕ ಪೋಷಕಾಂಶಗಳನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸ್ತೀನಿ. ಭಾಳ ಒಳ್ಳೆಯದು. ಕೊಕ್ಕೋ ಸಾಮಾನ್ಯವಾಗಿ ಒಂದು ಗಿಡಕ್ಕೆ ನಿಮಗೆ 40-50 ಕಾಯಿಗಷ್ಟು ಕೊಕ್ಕೋ ಬರ್ತದೆ. ಮತ್ತು ಈ ಕಾಯಿಗಳನ್ನು ನೀವು ಸ್ವಲ್ಪ ಹಳದಿ ವರ್ಣಕ್ಕೆ ತಿರುಗಿದಾಗ ಒಂಥರ ಸುಗಂಧ ವಾಸನೆ ಬರುತ್ತೆ. ಆವಾಗ ಅದನ್ನು ಕಟ್ ಮಾಡಿ ಆ ಒಳಗಡೆ ಇರುವಂಥ ಬೀಜಗಳನ್ನು ತೆಗೆದು ಮೇಲೆ ಇರುವಂಥ ಲೋಳೆಯನ್ನು ತೆಗಿಲಿಕ್ಕೆ ನಾವು ಫರ್ಮೆಂಟೇಷನ್ ಮಾಡಿಸ್ಬೇಕಾಗ್ತದೆ. ಸಣ್ಣ ಒಂದು 100-150 ಗಿಡ ಇದ್ದ ರೈತ ಬಾಂಧವರು ವಿಶೇಷವಾದಂಥ ಏನು ಖರ್ಚು ಮಾಡಬೇಕಾಗಿಲ್ಲ. ಬಿದಿರಿನ ಬುಟ್ಟಿಗಳನ್ನು ತೆಗೆದುಕೊಂಡು ಕೆಳಗಡೆ ಬಾಳೆ ಎಲೆಗಳನ್ನು ಹಾಕಿ ಈ ಒಡೆದಂಥ ಎಲ್ಲ ಒಳಗಡೆ ಇರುವಂಥ ಬೀಜಗಳನ್ನು ಅದರಲ್ಲಿ ಹಾಕಿಬಿಟ್ಟು ಮೇಲೆ ಮತ್ತೆ ಬಾಳೆ ಎಲೆಯನ್ನು ಹಾಕಿ ಮೇಲೆ ಒಂದು ಗೋಣಿಚೀಲವನ್ನು ಮುಚ್ಚಿ ಒಂದು ದೊಡ್ಡ ಕಲ್ಲನ್ನು ಇಟ್ಬಿಟ್ರೆ ಅದು ಗಾಳಿ ಆಡದಂಗೆ ಇಟ್ಬಿಟ್ರೆ ಒಂದು 4-5 ಅದೆಲ್ಲವೂ ಹುಳಿ ಬಂದು ಎಲ್ಲ ಅದು ಮೇಲಿನುವಂಥ ಲೋಳೆ ಪದಾರ್ಥ ಎಲ್ಲವೂ ಹೋಗಿ ಆ ಬೀಜಗಳು ರೆಡಿ ಆಗ್ತವೆ. ಆ ಬೀಜಗಳನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಬಿಟ್ರೆ ನಿಮಗೆ ಉತ್ತಮ ಗುಣಮಟ್ಟದ ಕೊಕ್ಕೋ ರೆಡಿ ಆಗ್ತದೆ. ಮತ್ತು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಾವು ದಯವಿಟ್ಟು ನನ್ನನ್ನು ಸಂಪರ್ಕಿಸಿ 9535-25-0742. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ.

ಎಲ್ಲಿ ಅದು ನಮಗೆ ದೊರಕುತ್ತೋ ಅಲ್ಲಿಂದ ಭತ್ತದ ಹುಲ್ಲನ್ನು ತಂದು ಅದನ್ನು 1-2 kg ಒಣ ಭತ್ತದ ಹುಲ್ಲನ್ನು ತೆಗೆದುಕೊಂಡು 2-3 ಅಂಗುಲ ಚಿಕ್ಕ ಚಿಕ್ಕ ತುಂಡುಗಳಾಗಿ ಫಸ್ಟು ಕತ್ತರಿಸಬೇಕು. ಆ ನಂತರ ಅದನ್ನು ರಾತ್ರಿ ತಣ್ಣೀರಿನಲ್ಲಿ ಸ್ವಚ್ಛವಾದ ನೀರಿನಲ್ಲಿ ನೆನೆಸಬೇಕು. ಬೆಳಗ್ಗೆ ಎದ್ದು ಆ ತಣ್ಣೀರನ್ನು ನಾವು ಬಸಿದು ಬಿಟ್ಟು ಅದನ್ನು ಬಿಸಿ ನೀರಿನಲ್ಲಿ 1/2-1 ಗಂಟೆವರೆಗೂ ನೆನೆ ಹಾಕಬೇಕು. ಯಾಕಂದರೆ ಅದರಲ್ಲಿರೋ ಹುಳ ಹುಪ್ಪಟೆ ಅದನ್ನೆಲ್ಲ ಸ್ವಚ್ಛಗೊಳಿಸೋದಕ್ಕೋಸ್ಕರ ಇದನ್ನು ನಾವು ಈ ಕ್ರಮವನ್ನು ಮಾಡಬೇಕು. ಮುಂದಿನ ಕ್ರಮ ಏನಂತಂದರೆ ಇದನ್ನು ಒಂದು ಕಬ್ಬಿಣ ಜರಡಿನಲ್ಲಿ ಹಾಕಿ ನೀರೆಲ್ಲ ಸೋರೋ ಥರ ಮಾಡಬೇಕು. ಹೇಗೆ ನಾವು ಅಕ್ಕಿ ತೊಳೆದು ಅದನ್ನು ನಾವು ಬಸಿದು ಬಿಟ್ಟು ಅದನ್ನು ಹರವಾಗ್ತೀವಲ್ಲ, ಅದೇ ರೀತಿ ಒಂದು ಪ್ಲಾಸ್ಟಿಕ್ ಚೀಲನೋ ಅಥವಾ ಒಂದು ಗೋಣಿ ಚೀಲದ ಮೇಲೆ ಇದನ್ನು ಹರವುಬಿಟ್ಟು ಆ ಶೈತ್ಯಾಂಶ ಎಷ್ಟಿರಬೇಕಂದ್ರೆ 1 ಹಿಡಿ ಭತ್ತದ ಹುಲ್ಲು ನೀವು ಹಿಂಗೆ ಹಿಂಡಿದ್ರೆ ಒಂದು ಸ್ವಲ್ಪನೂ ನೀರು ಬರಬಾರ್ದು, ಆದರೆ ಅದು ಶೈತ್ಯಾಂಶ ಒಳಗೊಂಡಿರಬೇಕು. ಆ ಒಂದು ನಾವು ಸ್ಟೇಜಲ್ಲಿ ಪಾಲಿಥಿನ್ ಕವರ್ಸ್ ತಗೋಬೇಕು, ಅಂದರೆ ಪಾಲಿಥಿನ್ ಚೀಲಗಳು. ಅದು ಎಷ್ಟು ಗಾತ್ರದ ಅಂದರೆ 12-18 ಅಥವಾ 14-24 ಅಂಗುಲ ಅಳತೆ ಪಾಲಿಥಿನ್ ಚೀಲದಲ್ಲಿ ಕೆಲವು ರಂಧ್ರಗಳನ್ನು ಮಾಡಿ ನಂತರ ಹುಲ್ಲನ್ನು ಪದರ ಪದರವಾಗಿ ನಾವು ಹಾಕಬೇಕು. 3-4 ಇಂಚು ಪದರನ ಹಾಕಿ 1 ಹಿಡಿ ಅಣಬೆ ಬೀಜನ ತುಂಬಬೇಕು. ಈ ಅಣಬೆ ಬೀಜ ಉತ್ಪಾದನೆ ನಮ್ಮ ರೈತರಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ನಾವು ಕೃಷಿ ವಿಶ್ವವಿದ್ಯಾಲಯ GKVK ಅಥವಾ IHR ಅಂತ ಇದೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟ, ಅಲ್ಲಿಂದ ನಾವು ತರಬೇಕಾಗತ್ತೆ. 1 kg ಅಣಬೆ ಬೀಜಕ್ಕೆ 100 ರೂಪಾಯಿ ಆಗುತ್ತೆ. ಸೊ ಇದನ್ನು ನಾವು ನಮ್ಮ ಒಂದು KVK ZHRS ಅಲ್ಲಿ ತರಿಸಿ ನಾವು ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಬಂದು ನಮ್ಮನ್ನು ಸಂಪರ್ಕಗೊಳಿಸಿದ ಪಕ್ಷದಲ್ಲಿ ನಾವು ತಂದುಕೊಡ್ತೀವಿ. ಸೊ ಅಣಬೆ ಬೀಜ ಮಾತ್ರ ನಾವು ಇನ್ಸ್ಟಿಟ್ಯೂಟ್ಸಿಂದನೇ ತರಬೇಕಾಗುತ್ತೆ. ಸೊ ಈ ಅಣಬೆ ಬೀಜ 1 ಹಿಡಿ ಸುಮಾರು 25-30 ಗ್ರಾಂ ಇರುತ್ತೆ. ಅದನ್ನು ಮೊದಲನೇ ಪದರಕ್ಕೆ ಹಾಕಬೇಕು, ನಂತರ ಇನ್ನೊಂದು ಪದರನ ತುಂಬಬೇಕು, ಮತ್ತೆ 1 ಹಿಡಿ ಅಣಬೆ ಬೀಜನ ತಗೊಂಡು ಅದರ ಸುತ್ತ ಹಾಕಬೇಕು. ಹೀಗೆ 1 kg ಪಾಲಿಥಿನ್ ಕವರಲ್ಲಿ 3 ಪದರ ಬರುತ್ತೆ. 3 ಪದರಕ್ಕೆ 3 ಸಲ ನಾವು ಅಣಬೆ ಬೀಜನ ಹಾಕಿ ಅದರ ಒಂದು ಬಾಯನ್ನು ರಬ್ಬರ್ ಬ್ಯಾಂಡ್ ಅಥವಾ ದಾರದಿಂದ ಕಟ್ಟಿ ಸುಮಾರು 15-20 ರಂಧ್ರಗಳು ಮಾಡಬೇಕು. ಆ ರಂಧ್ರಗಳು ನಾವು ಏನಕ್ಕೆ ಮಾಡಬೇಕಂದ್ರೆ ಗಾಳಿ ಆಡಬೇಕಾಗತ್ತೆ. ಈ ಥರ ಒಂದು ನಾವು ತಯಾರಿಸಿದ ಅಣಬೆ ಚೀಲವನ್ನು ಕತ್ತಲೆ ಕೋಣೆಯಲ್ಲಿ ಇಡಬೇಕು. ಯಾಕಂದರೆ ಅಣಬೆ ಒಂದು ಹರಿತಿಲ್ಲದ ಸಸ್ಯ ಅಂತ ಹೇಳ್ತಾರೆ. ಇದಕ್ಕೆ ಬೆಳಕು ಬೇಕಾಗೋದಿಲ್ಲ. ಹಸಿರು ಗಿಡಗಳಿಗೆ ಬೆಳಕು ಬೇಕು, ಯಾಕಂದರೆ ಅದರಲ್ಲಿ ಹರಿತಿರುತ್ತೆ. ಆದರೆ ನಮ್ಮ ಅಣಬೆಗೆ ಇದು ಹರಿತಿಲ್ಲದ ಸಸ್ಯ, ಸಸ್ಯದ ಆಕಾರ ಬೆಳೆಯೋದ್ರಿಂದ ನಾವು ಅದನ್ನು ಸಸ್ಯ ಅಂತ ಹೇಳ್ತೀವಿ. ಇದನ್ನು ನಾವು ಕತ್ತಲ ಕೋಣೆಯಲ್ಲಿ ಇಟ್ಟು ಅದಕ್ಕೆ ದಿನಕ್ಕೆ 2-3 ಬಾರಿ ನೀರನ್ನು ಸಿಂಪರಣೆ ಮಾಡ್ತಾ ಇರಬೇಕು. ಯಾವುದೇ ರೀತಿಯಲ್ಲಿ ಅದು ಒಣಗಬಾರ್ದು. ಇದು ಬೇರೆ ಒಂದು ಕೃಷಿಗೆ ಸಮಾನವಾಗಿರೋದ್ರಿಂದ ಅದಕ್ಕೆ ಬೀಜ, ಅಣಬೆ ಬೀಜ ಅಂತ ನಾವು ಹೆಸರು ಕೊಟ್ಟಿರೋದ್ರಿಂದ ಇದಕ್ಕೆ ಶೈತ್ಯಾಂಶ ಬಹುಮುಖ್ಯ. ಆಮೇಲೆ ಆ ಒಂದು ಕೋಣೆಯಲ್ಲಿನ ಸ್ವಚ್ಛತೆಯನ್ನು ಸಹಿತ ಕಾಪಾಡಬೇಕು. 2% ಫಾರ್ಮಲಿನ್ ಹಾಕಿ ಅದನ್ನು ದಿನ ಸ್ವಚ್ಛಗೊಳಿಸಿ ದಿನಕ್ಕೆ 2-3 ಬಾರಿ ನಾವು ನೀರನ್ನು ಸಿಂಪರಣೆ ಮಾಡಿ ನಂತರ ಅದಕ್ಕೆ ಬೇರೆ ಪೋಷಕಾಂಶಗಳು ಭತ್ತದ ಹುಲ್ಲಿನಿಂದ ಸಿಗೋದ್ರಿಂದ ಅದು ಬೆಳೆಗೆ ಶುರು ಆಗುತ್ತೆ. 15-20 ದಿವಸ ಆದಮೇಲೆ ನಿಮಗೆ ಏನನ್ಸುತ್ತೆ, ಚೀಲ ಫುಲ್ಲು ಬಿಳಿ ಹತ್ತಿ ತುಂಬ್ಕೊಂಡಂಗೆ ಕಾಣಿಸುತ್ತೆ. ಆ ಒಂದು ನಾವು ಸ್ಟೇಜಲ್ಲಿ ಆ ಒಂದು ಸ್ಟೆಪ್ಪಲ್ಲಿ ನಾವು ಏನು ಮಾಡಬೇಕು, ಪಾಲಿಥಿನ್ ಕವರ್ನ ನಾವು ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು, ಹಾಗೇ ಇಡಬೇಕು. ಆಮೇಲೆ 2-3 ದಿನ ಆಗಿದ ತಕ್ಷಣ ಏನಾಗುತ್ತೆ, ಸಣ್ಣ ಸಣ್ಣ ಗುಂಡು ಸೂಜಿ ಆಕಾರದ ಅಣಬೆ ಬೆಳೆಯೋಕ್ಕೆ ಶುರು ಆಗುತ್ತೆ. ಆಮೇಲೆ 2-3 ದಿವಸ ಗುಂಡು ಸೂಜಿ ಥರ ಬರುತ್ತೆ, ಮತ್ತೆ ಇನ್ನು 2-3 ದಿನ ಬಿಟ್ಟ ತಕ್ಷಣ ಅದು ಅರಳತ್ತೆ. ಹೇಗೆ ಅರಳತ್ತೆ, ಕಪ್ಪೆ ಚಿಪ್ಪಿನ ಥರ ಅರಳತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಕಪ್ಪೆ ಚಿಪ್ಪಿನ ಅಣಬೆ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ನಾವು ಚೀಲದ ಬಾಯನ್ನ ಕಟ್ಟಿ ಅದನ್ನು ಅದರ ಮೇಲೆ ದಿನಾಂಕ ಗುರುತಿಸಬೇಕಾಗುತ್ತೆ, ಮತ್ತೆ ಸ್ವಚ್ಛವಾದ ಸ್ಥಳದಲ್ಲಿ ಇಡಬೇಕಾಗುತ್ತೆ, ಮತ್ತೆ ಇದರ ಉಷ್ಣಾಂಶ 20-30 ಡಿಗ್ರಿ ಬೇಕಾಗತ್ತೆ. ನಮ್ಮ ವಾತಾವರಣದಲ್ಲಿ ಈ ಒಂದು ಪ್ರದೇಶಕ್ಕೆ ಗರಿಷ್ಠ ಉಷ್ಣಾಂಶ ಸ್ವಲ್ಪ ಏರಿದ್ರೂ ಪರವಾಗಿಲ್ಲ, ಇದು ಈ ಚಿಪ್ಪು ಅಣಬೆನ ವ್ಯವಸ್ಥಿತವಾಗಿ ಚೆನ್ನಾಗಿ ಇಲ್ಲಿ ಬೆಳೆಯತ್ತೆ ಅಂತ ನಾವು ತೋರಿಸ್ಕೊಟ್ಟಿದ್ದೀವಿ ರೈತ ಬಾಂಧವರಿಗೆ. ಮತ್ತೆ ರೈತರು ಸಹಿತ ಇದನ್ನು ಬೆಳೆದು ಚೆನ್ನಾಗಿ ಬರ್ತಾ ಇದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಂತರ 18-20 ದಿವಸಗಳನ್ನು ಹೇಳಿದಂಗೆ ಅದನ್ನು ನೆರಳಿನಲ್ಲಿಡಬೇಕು ಮತ್ತು ಕತ್ತಲಿನಲ್ಲಿಡಬೇಕು. ನಂತರ 75% ನಾವು ಆ ಕೊಠಡಿಯ ಆರ್ದ್ರತೆಯನ್ನು ಕಾಪಾಡಬೇಕು. ಯಾವಾಗಲೂ ಈ ಆರ್ದ್ರತೆಯನ್ನು ನಾವು ಕಾಪಾಡೋದು ಬಹಳ ಮುಖ್ಯ. ಇದಕ್ಕೆ ತುಂಬ ತಂಪಾಗಿರಬೇಕಾಗುತ್ತೆ. ಸೊ ಹಾಗಾಗಿ ನಾವು ಗೋಡೆಗಳಿದ್ರೆ ಗೋಡೆಗಳು ಅಥವಾ ಕಿಟಕಿಗಳಿಗೆ ಗೋಣಿ ಚೀಲಗಳನ್ನು ಅದನ್ನು ಒದ್ದೆ ಮಾಡಿ ಅದನ್ನು ಇಳಿಬಿಟ್ಟು ದಿನಕ್ಕೆ 2-3 ಬಾರಿ ನಾವು ನೀರು ಚುಮುಕಿಸ್ತಾ ಇರಬೇಕಾಗುತ್ತೆ. ಈ ರೀತಿ 18-20 ದಿವಸಗಳಾದಮೇಲೆ ಪಾಲಿಥಿನ್ ಚೀಲವನ್ನು ಕತ್ತರಿಸಿ ತೆಗೆದು ಆ ಹುಲ್ಲಿನ ಕಂತೆಯನ್ನು ಮತ್ತೆ ಸ್ವಚ್ಛವಾದ ಮತ್ತೆ ಮಂದ ಬೆಳಕು ಇರೋ ಅಂತ ಕೊಠಡಿಗೆ ನಾವು ಹಾಕಬೇಕಾಗುತ್ತೆ.

ಹೂವಿನ ಹಂತದಲ್ಲೇ ಪ್ರಾರಂಭ ಆಗುತ್ತೆ ಕಾಯಿ ಕೊರಕದ್ದು ಕೂಡ. ಸರ್, ಈ ಹೂವಾದ ನಂತರ ಈ ಕಾಯಿಗೆ ಬರುತ್ತೆ, ಈ ಕಾಯಿಗೆ ಬಂತ ಸಂದರ್ಭದಲ್ಲಿ ಈ ಕಾಯಿ ಕೊರಕ ಹುಳುಗಳು ಕಾಣಿಸ್ಕೊಳ್ತಾ ಅಂತ ಹೇಳಿದ್ರೆ ಯಾವ ರೀತಿ ಲಕ್ಷಣಗಳು ಇರ್ತವೆ, ಅದನ್ನ ಯಾವ ರೀತಿ ಗುರುತಿಸಬೇಕಾಗುತ್ತೆ ರೈತರು, ಅದನ್ನ ಯಾವ ರೀತಿ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಿ ನಿರ್ವಹಣೆ ಮಾಡಬೇಕಾಗತ್ತೆ ಸರ್? ಈಗ ಕಾಯಿ ಕೊರಕ ಅಂತಂದ್ರೆ ಇದು ಬಹುಬೆಳೆ ಕೀಟ ಅಂತಾನು ಕರಿಬಹುದು, ಅಥವಾ ಬಹಳ ಮೊಂಡು ಕೀಟ ರೈತ ಬಾಂಧವರು. ಇದು ಕಾಯಿ ಕೊರಕ ಅಂದ್ರೆ ಹಸಿರು ಕಾಯಿ ಕೊರಕ, ಇದು ಬರೇ ನಿಮ್ಮ ತೊಗರಿಗೆ ಅಷ್ಟೇ ಅಲ್ಲ, ಟೊಮೆಟೊ ಬೆಳೆ ಆಗಿರ್ಬೋದು, ಬದನೆಗಾಗಿರ್ಬೋದು, ಮೆಣಸಿನ ಗಿಡಕ್ಕಾಗಿರ್ಬೋದು, ತರಕಾರಿ ಬೆಳೆಗಳಿಗಾಗಿ ಸಾಕಷ್ಟು ಸಸ್ಯಗಳಿಗೆ ಇದು ಬಾಧೆಯನ್ನು ಉಂಟು ಮಾಡತಕ್ಕಂಥ ಬಹಳ ಮೊಂಡು ಕೀಟ ಇದು, ಹಸಿರು ಕೀಡೆ ಅಂತ ಹೇಳಿ ಕರಿತೀವಿ ನಾವು. ಸೊ ಈಗ ಪರಾಗಸ್ಪರ್ಶ ಆಗಿ ಹೂವಿನ ಹಂತ ಮುಗಿದು ಕಾಯಿ ಕಚ್ಚು ಹಂತದಲ್ಲಿ ಏನಾಗುತ್ತೆ, ಹಸಿರು ಹುಳುಗಳಿರ್ತಾವಲ್ಲ ಪ್ರಾರಂಭದ ಹಂತದಲ್ಲೇ ಮೊಟ್ಟೆಯಿಂದ ಮರಿ ಆಚೆ ಬಂದಿರ್ತವೆ, ಮರಿಗಳು ಪ್ರಾರಂಭಿಕ ಹಂತದಲ್ಲಿ ಕೆರೆ ತಿಂತವೆ ಹಸಿರು ಭಾಗವನ್ನು. ತದನಂತರ ಬಲಿತ ಹುಳುಗಳು ಏನು ಮಾಡ್ತವೆ, ಕಾಯಿಯನ್ನು ಕೊರಿತವೆ. ಒಂದು ಕಡೆ ಎರಡು ಕಡೆ ಕಾಯಿಯಲ್ಲಿ ಕೊರೆದ್ಬಿಟ್ಟು ದೇಹದ ಅರ್ಧ ಭಾಗ ಮಾತ್ರ ಕಾಯಿ ಒಳಗಿರುತ್ತೆ, ಇನ್ನು ಅರ್ಧ ಭಾಗ ಮಾತ್ರ ಕಾಯಿಯ ಹೊರಗ್ ಭಾಗದಲ್ಲಿರುತ್ತೆ. ಸೊ ಅರ್ಧ ಮರದ ತಿಂದು ಬಿಟ್ಬಿಡ್ತವೆ. ಸೊ ಅಲ್ಲಿ ಸಂಪೂರ್ಣವಾಗಿ ಕಾಯಿನೂ ಬಲಿಯೋಲ್ಲ. ಆಮೇಲೆ ನಿಮಗೆ ಸೀಳ್ ನೋಡಿದಾಗ ಅರ್ಧ ಮರದ ಎಲ್ಲ ಸಂಪೂರ್ಣವಾಗಿ ಬಲಿತಿರೋದಿಲ್ಲ ಅಥವಾ ಕಾಯಿ ಮಾಗಿರೋದಿಲ್ಲ. ಸೊ ಆ ಥರ ಹಾನಿಯ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಸಂಪೂರ್ಣವಾಗಿ ಒಂದು ಕಾಯಿ ತಿನ್ನಲ್ಲ, ಇದು ಅಲ್ಲಿವರೆಗೆ ಇದು ತಡೆಯಲ್ಲ, ಅರ್ಧ ಮರದ ತಿನ್ನೋದು ನಾಶ ಮಾಡೋದು ಮತ್ತು ಇನ್ನೊಂದು ಬೇರೆ ಕಾಯಿಗೆ ವಲಸೆ ಹೋಗೋದು. ಈ ಥರ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದ ಹಾನಿ ಉಂಟಾಗುತ್ತೆ. ಸೊ ಅದಕ್ಕೆ ನಿಮಗೆ ಸಮಯ ಕೊಡಲ್ಲ ಅದು. ಸೊ ಇದನ್ನು ನೀವು ತಡೆಗಟ್ಟಬೇಕಂದ್ರೆ ಆಗಲೇ ಹೇಳಿದ್ನಲ್ಲ, ಹೂವು ಆಡೋ ಹಂತದಲ್ಲೇ ನೀವು ಆ ಮುಂಚೆ ತಿಳಿಸಿದ ಸಿಂಪರಣೆಯನ್ನು ಮಾಡಿದ್ದೆ ಆದರೆ ಚುಕ್ಕೆ ಕಾಯಿ ಕೊರಕ ಮತ್ತು ಕಾಯಿ ಕೊರಕದ ಬಾಧೆಯನ್ನು ತಕ್ಕ ಮಟ್ಟಿಗೆ ನೀವು ಕಂಟ್ರೋಲ್ ಮಾಡಬಹುದು. ಸೊ ಅದರ ಜೊತೆಗೆ ಮೋಹಕಬಲೆ ಅಂತ ಹೇಳಿದ್ನಲ್ಲ, ಅದೇ ಮೋಹಕಬಲೆಗೆ ಸಾಧನಕ್ಕೆ ಲೂರನ್ನು ಚೇಂಜ್ ಮಾಡಬೇಕು. ಚುಕ್ಕೆ ಕಾಯಿ ಕೊರಕಕ್ಕೆ ತೆಗೆದುಬಿಟ್ಟು ಕಾಯಿ ಕೊರಕದ್ದು ಲೂರ್ ಕೊಡ್ರಿ ಅಂದರೆ ಕೊಡ್ತಾರೆ, ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಆ ಲೂರ್ ಮಾತ್ರ ತೊಗೊಂಬಂದು ಇರೋ ಕಟ್ಟಿರುವಂಥ ಬಲೆಗೆನೆ ನೀವು ಸಿಗಿಸ್ಬಿಟ್ರೆ ಸುಮಾರು 20-25 ದಿವಸ ಅದು ಏನಾಗುತ್ತೆ, ಪ್ರೌಢ ಪತಂಗಗಳನ್ನು ಸೆರೆ ಹಿಡಿದ್ರಲ್ಲಿ ಅದು ಯಶಸ್ವಿ ಆಗುತ್ತೆ. ಸಾಕಷ್ಟು ಮೊಟ್ಟೆಗಳ ಗುಂಪನ್ನು ಕೂಡ ನೀವು ಹತೋಟಿ ಮಾಡಬಹುದು. ಸೊ ಆಮೇಲೆ ಈ ಹಸಿರು ಕಾಯಿ ಕೊರಕ ಏನಿದೆಯಲ್ಲ, ಹಸಿರು ಕಾಯಿ ಕೊರಕ ಅಂತಲೂ ಕರಿತೀವಿ ನಾವು, ಇದನ್ನು ನಾವು 2-3 ಸಿಂಪರಣೆಯಲ್ಲಿ ಹತೋಟಿ ಮಾಡಬಹುದು. ಮೊಟ್ಟ ಮೊದಲಿದ್ದ ಆಗಲೇ ಹೇಳಿದಂಗೆ ನಿಮಗೆ ತತ್ತಿನಾಶಕ ಬೇವಿನೆಣ್ಣೆ ಮತ್ತು ಪ್ರೊಫೆನಫಾಸು, ತದನಂತರ ಬಂದಿರುವಂಥ ಮೊಟ್ಟೆಯಿಂದ ಬಂದಿರುವಂಥ ಹುಳುಗಳು, ಹಸಿರು ಹುಳುಗಳೇನಿರ್ತಾವಲ್ಲ, ಸೊ 4-5 ಬೆಳವಣಿಗೆ ಅಂತ ನಾವು ಕಾಣಬಹುದು ಹುಳುಗಳಲ್ಲಿ. ತದನಂತರ ಕೋಶಾವಸ್ಥೆ ಹೋಗುತ್ತೆ. ಬೆಳವಣಿಗೆ ಹಂತದಲ್ಲಿ ಪ್ರಥಮ 3 ಬೆಳವಣಿಗೆ ಅಂತ ಇರ್ತಾವಲ್ಲ, ಸೊ ಅಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಇಮಾಮೆಕ್ಟಿನ್ ಬೆಂಜವೇಟ್ ಅಂತ ಸಿಗುತ್ತೆ, ಅದು ನಾವು ಶಾವಗೆ ಅಂತ ಕರಿತೀವಿ. ಸೊ ಅದನ್ನು ನೀವು 0.2 ಗ್ರಾಮ್ ಅಂದರೆ 1 ಲೀಟ್ರಿಗೆ 0.2 ಗ್ರಾಮ್, ಸೊ ಅಂದರೆ ಒಂದು ಕ್ಯಾನಿಗೆ 5-6 ಗ್ರಾಮ್, ಕ್ಯಾನಿನ ಲೆಕ್ಕದಾಗ ಹೇಳಿದ್ರೆ 5-6 ಗ್ರಾಮ್ ಅಷ್ಟು ಆ ಕೀಟನಾಶಕವನ್ನು ಹಾಕಿಬಿಟ್ಟು ಸಂಪೂರ್ಣವಾಗಿ ಕಾಯಿ ಎಲ್ಲಿ ಬಿಟ್ಟಿರುತ್ತೋ ಮೇಲ್ಭಾಗದಲ್ಲಿ, ಕೆಳಭಾಗದಲ್ಲಿ ಬೇಡ, ಎಲ್ಲಿ ಕಾಯಿ ಕಚ್ಚಿರುತ್ತೋ ಆ ಭಾಗದಲ್ಲಿ ಸಂಪೂರ್ಣ ತೊಯ್ಯಂಗೆ ಹೊಡೆದ್ರೆ ಪ್ರಾರಂಭಿಕ ಹಂತದಲ್ಲೇ ಕಡಿಮೆ ಖರ್ಚಿನಲ್ಲಿ ನಾವು ನಿರ್ಮೂಲನೆ ಮಾಡಬಹುದು. ಅಥವಾ ನಿರ್ಲಕ್ಷ್ಯ ವಹಿಸಿಬಿಟ್ರೆ 3ನೇ ಹಂತ ದಾಟಿ 4ನೇ ಹಂತ 5ನೇ ಹಂತ ಕೋಯ್ತಂತಂದರೆ ಬಲ್ತ್ ಬಿಡ್ತಾವೆ ಇದು ಹುಳುಗಳು. ಸೊ ಹುಳ ಬಲಿತ್ ಬಿಡ್ತು ಅಂತಂದರೆ ಕೊಬ್ಬಿನಂಶ ಜಾಸ್ತಿ ಆಗುತ್ತೆ, ನಾವು ಬೆಂಜವೇಟು ಅಥವಾ ಶಾವಿಗೆ ಹೊಡೆದ್ರೆ ಅದು ಪರಿಣಾಮಕಾರಿ ಆಗೋದಿಲ್ಲ, ಮತ್ತು ಹೆಚ್ಚಿನ ವೆಚ್ಚ ಕೊಟ್ಟು ನಾವು ಈಗ ಕೊರಾಜನ್ ಅಂತ ಬರುತ್ತೆ, ಕ್ಲೋರಾಂಟನ್ ಇಲ್ಲಿ ಪುರೋಳಿ ಅಂತ ಬರುತ್ತೆ, ಅಥವಾ ಫೇಮ್ ಫ್ಲೂಬೆಂಡಮೈಡ್ ಅಂತ ಬರುತ್ತೆ, ಸೊ ಅವುಗಳಿಗೆ ಸ್ವಲ್ಪ ವೆಚ್ಚ ಜಾಸ್ತಿ, ಅವನ್ನ ಬಳಕೆ ಮಾಡಿ ನಾವು ಮತ್ತೆ ಸಿಂಪರಣೆ ಮಾಡಿ ಕೀಟ ಹತೋಟಿ ಮಾಡಬೇಕಾಗತ್ತೆ. ಸೊ ಆ ಅದೊಂದು ಆ ಗೋಜಿಗೆ ಹೋಗಬಾರದು ಅಂತಂದರೆ ಪ್ರಾರಂಭಿಕ ಹಂತದಲ್ಲೇ ನಾವು ಅಂದರೆ ಮರಿ ಇದ್ದಾಗನೇ ಬೆಂಜವೇಟ್ ಅಥವಾ ಶಾವಂಗೆಯನ್ನು ನಾವು ಸಿಂಪರಣೆ ಮಾಡಬಹುದು. ಇನ್ನೊಂದು ಜೈವಿಕ ಪದ್ಧತಿ ಬರುತ್ತೆ, ಇಲ್ಲಿ ಸ್ವಲ್ಪ ನಮ್ಮ ದಾವಣಗೆರೆ ಅಥವಾ ಜಗಳೂರು ಭಾಗದಲ್ಲಿ ಸ್ವಲ್ಪ ಪ್ರಚಲಿತ ಕಡಿಮೆ, ಧಾರವಾಡ ಜಿಲ್ಲೆಯಲ್ಲಿ ಸ್ವಲ್ಪ ಅದನ್ನು ಬಳಕೆ ಜಾಸ್ತಿ. ನಂಜಾನು ರೋಗ ಅಂತ ಬರುತ್ತೆ, HANPV ಅಂತ ಕರಿತೀವಿ, ಅದರ ಹೆಸರು HANPV. HA ಅಂತಂದರೆ ಹಸಿರು ಕಾಯಿ ಕೊರಕ ಅಥವಾ ಹೆಲಿಕೋರ್ಪ ಆರ್ಮಿಜರ್ ವೈಜ್ಞಾನಿಕ ಹೆಸರು. NPV ಅಂದರೆ ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್ ಅಂತ ಬರುತ್ತೆ. ಅಂದರೆ ಹುಳುಗಳಿಗೆ ನೈಸರ್ಗಿಕವಾಗಿ ಆ ನಂಜು ತಗುಲಿರುತ್ತೆ, ಅದು ಉಸಿರಾಡೋ ನಲಿಕೆಯಲ್ಲಿ ಹೋಗ್ಬಿಟ್ಟು ಉಸಿರುಗಟ್ಟಿಸ್ಬಿಟ್ಟು ಹುಳುಗಳನ್ನು ಸಾಯಿಸಿರುತ್ತೆ. ಅಂಥ ಹುಳುಗಳನ್ನು ಆಯ್ಕೆ ಮಾಡ್ಕೊಂಬಂದು ಪ್ರಯೋಗಾಲಯದಲ್ಲಿ ಅದನ್ನು ಬೇರ್ಪಡಿಸಿ ಅದನ್ನು ರೆಡಿ ಮಾಡಿರ್ತಾರೆ. ಅಂಥದನ್ನು ಕೂಡ ನೀವು ತರಿಸ್ಕೊಂಬಿಟ್ಟು ಸಿಂಪರಣೆ ಮಾಡಿದ್ದೆ ಆದರೆ ಬಹಳ ಕಡಿಮೆ ಖರ್ಚಿನಲ್ಲಿ ನೀವು ಪ್ರಾರಂಭಿಕ ಹಂತದಲ್ಲೇ ಕೀಟ ಹತೋಟಿ ಮಾಡಬಹುದು. ಆಮೇಲೆ ಸ್ವಲ್ಪ ಬದುಗಳಲ್ಲಿ ಗಿಡಗಳನ್ನು ನೆಡೋದಾಗಿರ್ಬೋದು, ಕಡಿಬೇಡ್ರಿ ಯಾರು ದಯಮಾಡಿ, ಅಥವಾ ಗಿಡ ಯಾವುದೂ ಇಲ್ಲ ಅಂತಂದ್ರೆ ಒಣಗಿರುವ ರೆಂಬೆ ಕಂಬೆಗಳನ್ನು ತಂದು ನೆಡ್ರಿ, ಹಕ್ಕಿಗಳು ಬರ್ತವೆ, ಒಂದೆರಡು ದಿವಸ 3 ದಿವಸ ಕುತ್ಕೊಂತವೆ, ಆಮೇಲೆ ಹಸಿರು ಹುಳುಗಳನ್ನು ಆಯ್ಕೊಂಡು ತಿಂತವೆ. ನೈಸರ್ಗಿಕವಾಗಿ ಏನಾದರೂ ಅಂಥ ಹುಳುಗಳಿಗೆ ನಂಜನ ತಗಲಿದ್ರೆ ಹಕ್ಕಿಗಳು ತಿಂತವೆ, ಹಕ್ಕಿಗಳು ಸಾಯಲ್ಲ. ಯಾಕೆ ಸಾಯಲ್ಲ ಅಂತಂದ್ರೆ ಅದು ಮತ್ತೆ ಬೇರೆ ವಿಚಾರ, ನಾ ಆಮೇಲೆ ಹೇಳ್ತೀನಿ ನಿಮಗೆ ಯಾವಾಗಾದ್ರೂ ಅವಕಾಶ ಸಿಕ್ಕಾಗ. ಅವೇನು ಹಿಕ್ಕಿ ಹಾಕ್ತಾವಲ್ಲ ಹಕ್ಕಿಗಳು, ಆ ಹಿಕ್ಕಿಯಲ್ಲಿ ಕೂಡ ನಂಜು ತಗಲಿರುತ್ತೆ, ಭೂಮಿಯ ಒಳಗೆ ಹೋಗುತ್ತೆ. ಮತ್ತು ನೆಕ್ಸ್ಟು ಹೇಳಿದ್ನಲ್ಲ ಈ ಬಹುಬೆಳೆ ಕೀಟ ಅಂತೇಳಿ, ಇದೇ ಕೀಟ ಮತ್ತು ಬೇರೆ ಬೆಳೆಗೆ ಬಂತಂದರೆ ಇದೇ ನಂಜನು ನೈಸರ್ಗಿಕವಾಗಿ ಮತ್ತೆ ಆ ಕೀಟವನ್ನು ಹತೋಟಿ ಮಾಡಲು ಯಶಸ್ವಿಯಾಗುತ್ತೆ. ಸೊ ಇವೆಲ್ಲವನ್ನು ನಾವು ಸಮಗ್ರ ಪೀಡೆ ನಿರ್ವಹಣೆ ಅಂತ ಕರಿತೀವಿ. ಸೊ ಇದನ್ನು ಮಾಡಿದ್ದೆ ಆದರೆ ಭಾಳ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಾವು ನಿರ್ವಹಣೆ ಮಾಡಬಹುದು. ಸರ್, ಈಗ ಹಸಿರುಕಾಯಿ ಕೊರಕ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಕಾಯಿ ನೊಣ ಅಂತ ಹೇಳಿದ್ರೆ ಕಾಯಿ ಕೊರಕ ನೊಣ, ಇವೆರಡು ಬೇರೆ ಬೇರೆನ ಒಂದೇನಾ ಸರ್? ಈಗ ನೋಡಿ ಸರ್, ಆಗಲೇ ಮೊದಲದ್ದು ಎರಡು ಪತಂಗ ಜಾತಿಗೆ ಸೇರಿದಂಥ ಹುಳುಗಳು, ಮೂರನೇದು ಬಂದಿದೆಯಲ್ಲ ಕಾಯಿ ನೊಣ ಅಂತ ಹೇಳಿದ್ನಲ್ಲ, ಅದು ನೊಣ ಜಾತಿಗೆ. ನಮ್ಮ ಮನೆಯಲ್ಲಿ ಏನು ನೊಣ ಹರಡ್ತಿರ್ತಾವಲ್ಲ ಅದೇ ಥರ ನೊಣ ಇರುತ್ತೆ. ಪ್ರಕೃತಿಯಲ್ಲಿ ಹಂಗೆ ಹರಡ್ಕೊಂಡಿರುತ್ತೆ. ಹೆಣ್ಣು ಗಂಡ ಮಿಲನ ಆದಮೇಲೆ ಹೆಣ್ಣು ಬಂದು ಏನು ಮಾಡುತ್ತೆ, ಕಾಯಿ ಹಂತದಲ್ಲಿ, ಎಳೆಯ ಕಾಯಿ ಹಂತದಲ್ಲಿ, ಮೊಗ್ಗಲ್ಲ, ಎಳೆಯ ಕಾಯಿ ಹಂತದಲ್ಲಿ ಏನು ಮಾಡುತ್ತೆ, ಹೆಣ್ಣು ನೊಣ ತನ್ನ ಚೂಪಾದ ಒಂದು ಸಾಧನದಿಂದ ಮೊಟ್ಟೆಗಳನ್ನು ಕಾಯಿಯ ಮೇಲ್ಪದರದಲ್ಲಿ ಇಟ್ಟು ಹೋಗ್ಬಿಡುತ್ತೆ. ಗುಂಪಲ್ಲಿ ಸುಮಾರು 80 ಮೊಟ್ಟೆಗಳನ್ನು ಒಂದು ಕಾಯಿ ಮೇಲೆ ಇಡುತ್ತೆ. ಆಮೇಲೆ ತದನಂತರ ಏನಾಗುತ್ತೆ, ಮೊಟ್ಟೆಯಿಂದ ಮರಿ ಆಚೆ ಬರ್ತಾವಲ್ಲ, ಆಚೆ ಹೊರಗೆ ಬರಲ್ಲ, ಕಾಯಿ ಒಳಗಡೆ ತೂರ್ಬಿಟ್ಟು ಬೆಳೆಯುವಂಥ ಹಾಲುಗಳು ತುಂಬುವಂಥ ಹಂತದಲ್ಲಿ ಕಾಯಿಗಳನ್ನು ಅಥವಾ ಬೀಜಗಳನ್ನು ತಿಂತವೆ. ಅರ್ಧಮರ್ಧ ತಿನ್ನೋದು ಮತ್ತು ಇವು ಕೂಡ ಹಂಗೆ ಅರ್ಧಮರ್ಧ ತಿನ್ನೋದು ಮತ್ತು ಬೇರೆ ಕಾಯಿಗೆ ಹೋಗೋದು.